ಕಾಲೇಜಿಗೆ ಮೊದಲ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇವುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕಾಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತೆ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ಈಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅನಂತರ ನಿತ್ಯ ಮೇಘ ಸಂದೇಶ ಮೂಡಿಬರಲಿದೆ. ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಎಚ್ಚರವಿರಲಿ ಎಚ್ಚರವಿರಲಿ, ಅರೇ ನಂಬಬೇಡಿ, ಲೈಟ್ ಬಿಲ್ ಕಟ್ಟೋ ಕೂಲಿಂಗ್ ಕಳಿಸ್ತಾರೆ. ಇಲ್ಲ ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯನ್ನು ಕೊಡಲಾಗಿದೆ. ನಿಮ್ಮ ಬ್ಯಾಂಕ್ ಅಥವಾ ಎನ್ಬಿಎಫ್ಸಿ ವಿರುದ್ಧ ನೀವು ದೂರನ್ನು ಹೊಂದಿದ್ದರೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಇಲಾಖೆಯ ಪ್ರಕಟಣೆ. ಧೂಮ್ರಪಾನ್ ಕಿ ಲತ್ ಲಿಯಾ ಹೋನೆ ವಾಲಾ ಕುಚ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೆ ಬನ್ ಸಕ್ತಿ ಹೈ ಸಜಾ. ತಂಬಾಕು ಆಜ್ ಹಿ ಛೋಡೆ. ಸಂಪರ್ಕಿಸಿ ಅಥವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಸೈಫ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರು? ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದಾಗಿದೆ. ಈ ಧ್ರುವದ ದಕ್ಷಿಣ ಧ್ರುವಕ್ಕೂ ಹೂಗಾರ ಹಾಗೂ ಸಂಘಟಕರಿಂದ ಸಂಬಾಳ್ ವಾದನ ಕೇಳಿದ್ರೆ ಇದಾಗಿತ್ತು ಇಂದಿನ ಕೃಷಿ. ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಪ್ರಸಾರವಾಗು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ದೇಶದ 75ನೆಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ ಎಲ್ಲರಿಗೂ ನಮಸ್ಕಾರ. ಯುವಕರನ್ನು ಯಾವುದೇ ದೇಶದ ಭವಿಷ್ಯ ಎನ್ನುವಂಥದ್ದು ದೇಶದ ಯುವಕರು ಸುಂದರಗೊಳಿಸುತ್ತಾರೆ. ನಮ್ಮ ಭಾರತ ಎನ್ನುವಂಥ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್ ಭಾರತದ ಸ್ವಾತಂತ್ರ್ಯವನ್ನ ಪಣವನ್ನೇ ಪಣಕ್ಕಿಟ್ಟು ಹೋರಾಡಿದಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಕಾಣಬಹುದು. ಭಾವದಲ್ಲಿ ವ್ಯಕ್ತಿಗಳಾಗಿದ್ದಾರೆ. ಅವರು ದೇಶದ ಪ್ರಗತಿಯ ಬಗ್ಗೆ ಯೋಚಿಸುವ ಬದಲು ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದಾರೆ. ಕೂಡ ಈ ಸಂದರ್ಭದಲ್ಲಿ ತಾಳ್ಮೆ ಎನ್ನುವಂತಹದ್ದಿಲ್ಲ. ಯಾವುದೇ ಒಂದು ಕಾರ್ಯ ಆಗಬೇಕು ಅಥವಾ ಎಲ್ಲಿಂದಲೋ ಎಲ್ಲಿಗೆ ಹೋಗಿದೆ, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶದಿಂದ ಅಭಿವೃದ್ಧಿ ಹೊಂದಿದಂತಹ ದೇಶ ಭಾರತವಾಗಲು ಹಾಗೆ ಯುವಕರಾದಂತಹ ನಾವು ಮೊದಲು ಮನಸ್ಸಿಟ್ಟು ಕೆಲಸ ಮಾಡುವುದನ್ನ ಕಲಿಯಬೇಕು. ಬಲಿಷ್ಠವಾದಂತಹ ರಾಷ್ಟ್ರವರು ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಯುವಕರು ಮುಂದೆ ಬಂದ್ರು ಅಂತಾದ್ರೆ ಎಂತಹ ಎನ್ನುವ ಹಾಗೆ. ಆದರೆ ಈ ಸಂದೇಶ ಎನ್ನುವಂತಹದ್ದು ಈಗ ನಡೆಯುವಂತಹ ಯುವ ಸಪ್ತಾಹ ಆದಂತಹ ಕೆಲವು ಜವಾಬ್ದಾರಿಗಳು ಸಹಿತ ಇದೆ. ಹಾಗಿದ್ರೆ ಯಾವ ಜವಾಬ್ದಾರಿಗಳು? ದೇಶದ ಕಡೆಗೆ ನಾವು ಮದ್ಯದ ಕುರಿತಾಗಿ ನಮಗೆ ಪ್ರೀತಿ ಇದೆ ಅಂತಾದ್ರೆ ನಾವು ಆ ವಿಷಯದಲ್ಲಿ ಮುಂದುವರಿಯಬಹುದು, ಇಲ್ಲ ಅಂತಾದ್ರೆ ಅದು ಅಸಾಧ್ಯ. ಪಡೆದು ನಲಿವುದು ನಿಜವಾಗಿನ ಶಾಂತಿಯ ತೃಪ್ತಿಯ ಜರಿ ನಿರಂತರ ಸುರಿವು ತತ್ಸತ್ ಕರುಣ ಹುಟ್ಟಿ ಮೈ ಮಳೆದಾತ್ಮ ಬಾಳಿನ ಬಲೆಯ ತತ್ವದರ್ಶಿಗಳೆಂದರು ಮಾತ್ರ ನಮ್ಮ ಭಾರತದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಅದರಿಂದಾಗಿ ರಾಜಕೀಯಕ್ಕೆ ಮುಂದಾಗಿ ಅದರಿಂದ ಸಫಲರಾಗದೆ ವಿಫಲರಾಗ್ತಾ ಇದ್ದಾರೆ. ಹಾಗಿದ್ರೆ ನಾವು ಮುಖ್ಯವಾಗಿ ಮಾಡದ ಉಜ್ವಲವಾಗುತ್ತದೆ ಎನ್ನುವಂತದ್ದನ್ನ ಮೊದಲು ನಾವು ಜವಾಬ್ದಾರಿಯುತವಾದಂತಹ ಪ್ರಜೆಗಳಾಗಿ ಅದನ್ನು ನಿರ್ಧರಿಸಿದ್ದಾರೆ. ಯುವಕರು ರಾಜಕೀಯಕ್ಕೆ ಹೋದರೂ ಸಹಿತ ಅವರಿಗೆ ಇದರಲ್ಲಿ ಯಾವುದೇ ತರನಾದಂತಹ ಒಂದು ಪೋಷಕರು ತಮ್ಮ ಮಗ ರಾಜಕೀಯಕ್ಕೆ ಬರುವ ಮೂಲಕ ಅವರ ಭವಿಷ್ಯವನ್ನ ಹಾಳು ಕ್ಷಣ, ಲಿಖಿತ ಅಥವಾ ಅಧ್ಯಯನ ಅಥವಾ ಕೆಲಸದಲ್ಲಿ ಆಸಕ್ತಿ ಇಲ್ಲದವನು ರಾಜಕೀಯಕ್ಕೆ ಬರ್ತಾನೆ ಎಂದು ನಂಬಲಾಗಿದೆ. ಏನು ಮಾಡದೆ ಹೇಗೆ ಬೇಕಾದ್ರೂ ಇರಲಿ ಎನ್ನುವಂತಹ ಬೇಜವಾಬ್ದಾರಿತನವನ್ನ ನಮ್ಮ ಯುವ ಜನತೆ ಎನ್ನುವಂತಹದ್ದು ತೊರೆಯುತ್ತೀರಿ. ಆದರೆ ಅವರು ತಮ್ಮ ಗುರುತುಗಳನ್ನ ಬಿಡಲು ಸಾಧ್ಯವಾಗುವುದಿಲ್ಲ. ತಮ್ಮ ಹೆಸರನ್ನ ಕೂಡ ಬರೆಯಬೇಕಾಗ್ತದೆ. ಯಾವುದೇ ತಪ್ಪು ಸಂಭವಿಸಿದ ಕ್ಷಣ ಅದು ಸಾಮಾಜಿಕ ಮಾಧ್ಯಮ ತಲುಪುವುದಿಲ್ಲ. ಕೇವಲ ಇವರು ಕೈಯಲ್ಲಿರುವಂತಹ ಮೊಬೈಲ್ಗಳ ಸಹಾಯದಿಂದ ಇವರ ಸ್ವ ಇಚ್ಛೆಯಂತೆ ಹಲವಾರು ಸರಿ ಇಲ್ಲ ಎನ್ನುವ ಮಾತನ್ನ ಆಡುವುದಕ್ಕಿಂತ ಮೊದಲು ಯುವಜನತೆಯಾದಂತಹ ನಾವು ಯಾವ ಮಾರ್ಗದಲ್ಲಿ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಳಬಹುದು? ನಿರುದ್ಯೋಗ, ಮೀಸಲಾತಿ ಸಮಸ್ಯೆ ಇದರಿಂದ ಬಗೆಹರಿಸಬೇಕಾಗಿದೆ. ಯುವಕರು ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡರು ಅಂತಾದ್ರೆ ಅವರು ಭವಿಷ್ಯದಲ್ಲಿ ಅಂದ್ರೆ ಪ್ರೇಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾ ಈ ಕನ್ನಡ ನುಡಿಯ ಗುಡಿಯಲ್ಲಿ ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮದಿ ಮಂತ್ರದ ಘೋಷವ ಎಲ್ಲೆಡೆ ಮೊಳಗಿಸಲಿ ಸಕಲಗಿಸಲಿ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ಯುವಶಕ್ತಿ ಬರುವಂತೆ ಪ್ರೇರೇಪಿಸ್ತಾ ಇದ್ದಾರೆ. ಹಾಗಿದ್ರೆ ಕೇವಲ ಸಾಮಾಜಿಕ ಜವಾಬ್ದಾರಿಗಳು ಅಥವಾ ರಾಜಕೀಯ ಜವಾಬ್ದಾರಿಗಳು ಅನೇಕ ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ. ಕೆಲವರು ಅವರಷ್ಟಕ್ಕೆ ಅವರು ಸ್ವಾರ್ಥಿಗಳಾಗಿ ತಮ್ಮ ಮಿತಿಯಲ್ಲಿ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ. ಕುಟುಂಬದ ಆಧಾರ ಸ್ತಂಭಗಳಾದಂತಹ ಯುವಕರು ಮೈಮರೆಯುತ್ತಾ ಇದ್ದಾರೆ. ಅವರು ಬೇಕಾದ ರೀತಿಯಲ್ಲಿ ಸ್ವೇಚ್ಛೆಯಿಂದ ಬದುಕ್ತಾ ಇದ್ದಾರೆ. ಹೀಗೆ ಇರುತ್ತಿರುವಂತಹ ಯಾವುದೇ ಯುವಕರಿಂದಲೂ ಅದರ ಧನಾತ್ಮಕ ಉಪಯೋಗವನ್ನು ಮಾಡಿಕೊಂಡರೆ ನಮ್ಮ ದೇಶಕ್ಕೆ ಉಪಯುಕ್ತವಾದಂತಹ ಶಕ್ತಿ ಉತ್ಪನ್ನವಾಗುತ್ತದೆ, ಆ ಯುವಕರೊಂದಿಗೆ ಸಾಗುತ್ತದೆ. ನಮ್ಮ ದೇಶದ ಇನ್ನು ಎಷ್ಟೋ ಜನ ಯುವಕರು ವಿಶ್ವದಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿದಿದ್ದಾರೆಯೂ ಸಹಿತ, ಆದರೆ ಈ ಇಟನಕಾರಿ ಹಾಗೂ ಅಸಂಗತವಾದಂತಹ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಹಾಗಿದ್ರೆ ಇದು ಯಾಕೆ? ಇದಕ್ಕೆಲ್ಲ ಕಾರಣ ಏನು? ದಿನದಿಂದ ದಿನಕ್ಕೆ ಇಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾ ಇರುವಂತಹದ್ದು ಕಂಡು ಬರ್ತಾ ಇದೆ. ಇವರು ಕೆಲಸಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನೇ ನೀಡುತ್ತಾರೆ ಮತ್ತು ಕುಟುಂಬ ಅವರಿಗೆ ಲೆಕ್ಕಕ್ಕೆ ಇರುವುದಿಲ್ಲ. ಅವರು ತಮ್ಮ ಹಿತ ಅಲ್ಲ ನಮ್ಮನ್ನ ಯುವ ಶಕ್ತಿ ಎಂದು ಕರೆದಿದ್ದಕ್ಕಾಗಿ ಅಥವಾ ನಾವು ಅವರಿಂದ ಜನಿಸಿದ್ದಕ್ಕಾಗಿ ಯಾವ ಆಯ್ಕೆಯನ್ನ ಕೊಡಬೇಕು? ಕುಟುಂಬಕ್ಕೆ ಸಮಯವನ್ನ ಕೊಡಬೇಕು, ಕುಟುಂಬದೊಂದಿಗೆ ಸಮಯವನ್ನ ಕಳೆಯಬೇಕು, ಕುಟುಂಬಕ್ಕೂ ಇರಿಸಿಕೊಳ್ಳಬೇಕು. ಯುವಕರ ಸಂಖ್ಯೆ ಅತ್ಯಂತ ಹೆಚ್ಚು, ಒಟ್ಟು ಜನಸಂಖ್ಯೆಯ ಸುಮಾರು 65% ಭಾಗ ನಮ್ಮಲ್ಲಿ ಉದ್ಯೋಗದಲ್ಲಿರುವಂತಹ ಯುವಕರ ಸಂಖ್ಯೆಯೂ ಹೆಚ್ಚೇ ಆಗಿರುತ್ತದೆ. ಹೀಗಾಗಿ ನಮ್ಮ ದೇಶವನ್ನ ಯುವ ಶಕ್ತಿಯನ್ನ ಹೊಲಿ ಹಾಗೂ ಆತ್ಮ ನಿರ್ಭರ ಭಾರತದಂತಹ ನಿರ್ಮಾಣದಲ್ಲಿ ಅದರ ಉಚಿತವಾದಂತಹ ಉಪಯೋಗಗಳನ್ನ ಮಾಡುವುದರಲ್ಲಿ ಭಾರತದ ಮುಂದೆ ಯಾವುದೇ ಒಂದು ದೇಶವಾಗಲಿ ಯಾವುದೇ ಒಂದು ವ್ಯಕ್ತಿಗಳಾಗಲಿ ತಲೆ ಎತ್ತುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಅದನ್ನ ಪಾಲಿಸಿರಬೇಕು. ಹಾಗಿದ್ರೆ ಕೇವಲ ಕುಟುಂಬವಾಗಲಿ ದೇಶದ ಬಗ್ಗೆ ಆಗಲಿ ಅಷ್ಟೇ ಆಗಿದ್ದಾಗ ರಚಿಸಿದಂತಹ ಸಮಾಜವೇ ನಡೆದುಕೊಂಡು ಬರ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಅವರು ಈ ಸಂದರ್ಭದಲ್ಲಿ ಆಡಿದಂತಹ ಮಾತು ನಮ್ಮಲ್ಲೇ ಇರುವಂತಹ ಬ್ರಿಟಿಷರು ಭ್ರಷ್ಟಾಚಾರ, ಮೋಸ, ವಂಚನೆ, ಸಮಾಜಘಾತ, ಭಾರತೀಯ ಬ್ರಿಟಿಷರು ಎನ್ನುವಂತಹ ಕೆಲವು ವ್ಯಕ್ತಿಗಳಿಂದ ನಮ್ಮ ಭಾರತ ಎನ್ನುವಂತಹದ್ದು ವಿಶ್ವಗುರು ಆಗುವುದಕ್ಕೆ ಈಡೇರಿಸುವುದಕ್ಕಾಗಿ ಒಗ್ಗೂಡಬೇಕು. ಕೇವಲ ನಮ್ಮ ಕುಟುಂಬದ ಹೆಣ್ಣು ಮಕ್ಕಳಲ್ಲದೆ ಇಡೀ ದೇಶವೇ ನಮ್ಮ ಅನಕ್ಷರತೆ, ನಿರುದ್ಯೋಗದಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಹೊಡೆದೋಡಿಸಬೇಕು. ನಮ್ಮ